ಈಗ ಸಾಂಪ್ರದಾಯಿಕವಾಗಿ ಭತ್ತದ ಕೃಷಿ ಮಾಡುವಂತವರು ಎತ್ತಿನಿಂದ ಒಂದು ಉಳುಮೆ ಮಾಡಬೇಕು ಅಥವಾ ಪವರ್ ಟಿಲ್ಲರ್ಗಳು ಟ್ರ್ಯಾಕ್ಟರ್ಗಳು ಇಂಥದ್ದನ್ನು ಉಪಯೋಗ ಮಾಡಬೇಕು ಅಂತ ಹೇಳುವಂತದ್ದು ಇರ್ತದೆ. ಇತ್ತೀಚಿನ ಬೆಳವಣಿಗೆಗಳು ಏನೇನು ಯಾವ್ದ್ರಲ್ಲಿ ಎಲ್ಲ ಒಂದು ಯಾಂತ್ರೀಕರಣ ಸಾಧ್ಯ ಆಗಿದೆ? ಒಂದು ನಾವು ಟಿಲ್ಲರ್ ಅನ್ನು ಬಳಕೆ ಮಾಡಿದ್ರೆ ಟ್ರ್ಯಾಕ್ಟರ್ ಅನ್ನು ಬಳಕೆ ಮಾಡಿದ್ರೆ ಉಳುಮೆ ಕೂಡ ಬಹಳ ಸುಲಭದಲ್ಲಿ ಆಗ್ತದೆ. ಸಾಧಾರಣ 2.5 ಗಂಟೆಯಲ್ಲಿ 1 ಎಕರೆಯನ್ನು ಉಳುಮೆ ಮಾಡಬಹುದು 2 ಸಲ. ಅದರೊಟ್ಟಿಗೆ ಭತ್ತವನ್ನ ನಾಟಿ ಮಾಡ್ಲಿಕ್ಕೆ ಮಿಷಿನ್ ಇದೆ. ಆ ಭತ್ತ ನಾಟಿ ಮಾಡಿದ್ರೆ ಇಳುವರಿ ಕೂಡ ಜಾಸ್ತಿ ಬರ್ತದೆ. ಅದು ನಾಟಿಯಲ್ಲಿ ಸಾಧಾರಣ 1-2 ಗಂಟೆಯಲ್ಲಿ ಮುಗೀತದೆ. ಆದ ಕಾರಣ ಅದರಲ್ಲಿ ಮಾಡಬಹುದು ಯಾಂತ್ರೀಕರಣ. ಅದರೊಟ್ಟಿಗೆ ಅದನ್ನ ಕಳೆ ಕೀಳುವಂತಹ ಕೊನವಿಡರ್ಸ್ ಎಲ್ಲ ಇದೆ, ಅದನ್ನ ಮಾಡಬಹುದು ಲೇಬರ್ ಅನ್ನು ಯೂಸ್ ಮಾಡದೆ. ಅದ್ರ ಜೊತೆನಲ್ಲೇ ಕೊಯ್ಲಿಗೆ ಬರುವಾಗ ಕೂಡ ಹಾಗೆ ನಾವು ಹಾರ್ವೆಸ್ಟರ್ ಅನ್ನ ಯೂಸ್ ಮಾಡಿದ್ರೆ ನಮ್ಗೆ ಬಹಳ ಕಡಿಮೆಯಲ್ಲಿ ಕಟಾವು ಮಾಡಬಹುದು. ವೃತ್ತಿಯಿಂದ ನೀವು ಪ್ರಾಧ್ಯಾಪಕರು ಜೊತೆಗೆ ಕೃಷಿಯಲ್ಲಿಯೂ ಕೂಡ ಆಸಕ್ತಿಯನ್ನ ನೀವು ತೊಡಗಿಸಿಕೊಂಡಿದ್ರಿ. ಅದರಲ್ಲಿಯೂ ಕೂಡ ಲೀಸಿಗೆ ಜಮೀನನ್ನ ತಗೊಂಡು ನೀವು ಕೃಷಿಯನ್ನ ಮಾಡ್ತಾ ಇರುವಂತವ್ರು, ಈ ಭತ್ತದ ಕೃಷಿ ಮಾಡಬೇಕು ಅಂತ ನಿಮ್ಗೆ ಹೇಗೆ ಆಸಕ್ತಿ ಬಂತು? ನಮ್ಗೆ ನಿಜವಾಗಿ ನಮ್ಗೆ ಜಮೀನು ಇತ್ತು ಹಿಂದೆ, ನಮ್ಮ ತಂದೆ ತಾಯಿಯವರೆಲ್ಲ ಮಾಡ್ತಾ ಇದ್ರು. ಅದು ಕಾಲಕ್ರಮೇಣವಾಗಿ ಅವರು ಕಮರ್ಷಿಯಲ್ ಕ್ರಾಪಿಗೆ ಹೋದ ಕಾರಣ ನನಗೆ ಅದರಲ್ಲಿ ಆಸಕ್ತಿ ಇತ್ತು, ಯಾವುದು ಭತ್ತ ಕೃಷಿ ಮಾಡಬೇಕು ಅನ್ನೋ ಆಸಕ್ತಿ ಇತ್ತು. ಮತ್ತೊಂದು 2-3 ವರ್ಷಗಳ ಹಿಂದೆ ನಾನು ಇಂಥ ಪ್ಯಾಡಿ ಫೀಲ್ಡಿಗೆ ಹೋಗಿ ಭತ್ತದ ಗದ್ದೆಗೆಲ್ಲ ಹೋಗಿ ಅನುಭವನ ಹೊಂದಿದೆ. ಮತ್ತೆ ಅಳದಂಗಡಿ FPO ಅನ್ನೋರು ಒಂದು ಮಿಷಿನರಿ ಬಂದಾಗ, ನಾನು ಟ್ರ್ಯಾಕ್ಟರಲ್ಲೇ ನನಗೆ ಜವಾಬ್ದಾರಿ ಇರುವಾಗ, ನನಗೆ ಕೂಡ ಇಂಥದ್ದೆಲ್ಲಿ ಆದ್ರೆ ಸಿಕ್ಕಿದ್ರೆ ನಾನು ಮಾಡಬಹುದು ಅನ್ನುವಂತ ಮನಸ್ಸಲ್ಲಿ ನನಗೆ ಬಂತು. ಆದ ಕಾರಣ ನಾನು ಅದನ್ನು ಇನ್ನೊಬ್ಬರ ಜಾಗದಲ್ಲಿ ಅಲ್ಲಲ್ಲಿ ಹೋದಾಗ ಹುಡುಕಿಕೊಂಡು ಅವರ ಹತ್ರ ಎಲ್ಲಿ ಅದನ್ನ ನೀವು ಲೀಸಿಗೆ ಕೊಡ್ತೀರಾ ಅಂತೇಳಿ ಕೇಳಿಕೊಂಡು, ನನಗೆ ಪೇಟೆಯಲ್ಲೇ ಸಾಧಾರಣ 1 ಎಕರೆ ಜಾಗ ಒಬ್ಬರ ಕೈಯಿಂದ ಲೀಸಿಗೆ ಸಿಕ್ಕಿದೆ. ನಾನು ಅಲ್ಲಿ ಭತ್ತ ಕೃಷಿಯನ್ನ ಮಾಡಿ ಅವರಿಗೆ ಸಾಧಾರಣ ನಾನು ಸ್ವಲ್ಪ 1 ಕ್ವಿಂಟಲ್ ಅಕ್ಕಿ ಪ್ರತಿ ಬೆಳೆಗೆ ಕೊಟ್ಟು ನಾನು ಕೃಷಿಯನ್ನ ಮಾಡ್ತಾ ಇದ್ದೇನೆ. ಈಗ ಭತ್ತದ ಕೃಷಿಯಲ್ಲಿ ಎದುರಿಸುವಂತಹ ಒಂದು ಸವಾಲುಗಳು ಅಂದ್ರೆ ಏನೇನು? ಒಂದು ಲೇಬರ್ ಪ್ರಾಬ್ಲಮ್, ಅದನ್ನ ನಾವು ಮಿಷಿನರಿಯನ್ನು ಬಳಕೆ ಮಾಡಿದ್ರೆ ಅದನ್ನ ತಡೆಗಟ್ಟಬಹುದು. ಮತ್ತೊಂದು ಭತ್ತದ ಕೃಷಿಯಲ್ಲಿ ಏನು ಅಂತ ಹೇಳಿದ್ರೆ ಅವತ್ತಾವತ್ತ ಅದನ್ನು ಹೋಗಿ ನೋಡಿ ಏನಾದ್ರೂ ಒಂದು ಅದಕ್ಕೆ ಕಾಯಿಲೆ ಉಂಟ ಅಂತದನ್ನೆಲ್ಲ ನೋಡಿ ನಾವು ಕೃಷಿ ಇಲಾಖೆಯಲ್ಲಿ ಅದಕ್ಕೆ ಫೋಟೋ ಎಲ್ಲ ಹಾಕಿದ್ರೆ ಅವ್ರ ಅದಕ್ಕೆ ಬೇಕಾದಂತ ಮದ್ದುಗಳು ಎಂತದಿದ್ರೆ ಹೇಳ್ತಾರೆ, ಅದನ್ನು ಮಾಡಬಹುದು. ಈಗ ಸಾಂಪ್ರದಾಯಿಕವಾಗಿ ಹಳೆಯ ಒಂದಷ್ಟು ತಳಿಗಳೆಲ್ಲ ಇದ್ವು, ಅದೆಲ್ಲ ಹೋಗಿ ಈಗ MO4 ಅನ್ನುವಂಥದ್ದು ಅಥವಾ ಜಯ ಬೇರೆ ಬೇರೆ ತಳಿಗಳಿವೆ, ನೀವು ಆಯ್ಕೆ ಮಾಡಿಕೊಂಡಿರುವಂತಹ ತಳಿ ಯಾವುದು? ನಾನು ಅಂದ್ರೆ 2 ನಾಟಿ ಮಾಡ್ತೇನೆ. ಒಂದು ಎಣ್ಣೆಲಲ್ಲಿ ನಾನು ಯಾಕಾಗಿ ಅಂತ ಹೇಳಿದ್ರೆ ಆ ಮಳೆ ತುಂಬಾ ಟೈಮಲ್ಲಿ ಇರುವ ಕಾರಣ MO4 ಸಾಧಾರಣ 120 ದಿವಸ ಬೇಕಾಗ್ತದೆ. ಆದ ಕಾರಣ ಅದನ್ನು ಫಸ್ಟಿಗೆ ಹಾಕ್ತೇನೆ. ಮಳೆ ಬಂದರೂ ಕೂಡ ಅದು ಬೀಜ ಉದುರೋದಿಲ್ಲ. ಅದು ಮತ್ತೆ ಕೃಷಿ ಇಲಾಖೆಯಲ್ಲಿ ಅದು ಸಿಗ್ತದೆ, ಅದನ್ನ ಮಾಡ್ತೇನೆ. ಎರಡನೇ ಟೈಮಿಗೆ ಬಂದಾಗ ನನಗೆ ನೀರಿನ ಶಾರ್ಟೇಜ್ ಬರ್ತದೆ. ಸಾಧಾರಣ ಮೇ ಏಪ್ರಿಲ್ ತಿಂಗಳಲ್ಲಿ ಶಾರ್ಟೇಜ್ ಬರ್ತದೆ. ಅಂತ ಟೈಮಲ್ಲಿ ನಾನು ಬಿತ್ತನೆ ಮಾಡ್ಲಿಕ್ಕೆ ಹೋಗ್ತೇನೆ. ನಾನು ಮಿಷಿನ್ ಆಗಿ ಮಾಡೋದಿಲ್ಲ, ನೇರನೆ ಬಿತ್ತನೆ ಮಾಡ್ತೇನೆ. ಅದು ಜ್ಯೋತಿಯನ್ನ ಬಳಕೆ ಮಾಡ್ತೇನೆ, ಯಾಕಂದ್ರೆ 90 ದಿವಸದಲ್ಲಿ ಇಳುವರಿ ಸಿಗ್ತದೆ. ಈಗ ಭತ್ತದ ಒಂದು ನಾಟಿಗೆ ಪೂರ್ವ ಸಿದ್ಧತೆ ಅಂದ್ರೆ ಏನೇನು ಮಾಡ್ಕೊಳ್ಬೇಕಾಗ್ತದೆ? ಜಮೀನಿನ ಸಿದ್ಧತೆ ಆಗ್ಬಹುದು ಅಥವಾ ಒಂದು ನರ್ಸರಿ ತಯಾರಿ ಮಾಡುವಂತದ್ದ ಇರ್ಬೋದು, ಇದ್ರ ಬಗ್ಗೆ ಹೇಳಿ. ನಾವು ಅಂತ ಹೇಳಿದ್ರೆ ಮೊದಲನೇದು ಟ್ರ್ಯಾಕ್ಟರ್ ತಗೊಂಡ್ ಬರುವಾಗ ಅದನ್ನೆಲ್ಲ ಉಳುಮೆ ಮಾಡ್ತೇವೆ. ಆದ್ರೆ ಹಿಂದೆ ಒಂದು 15 ದಿವಸದ ಹಿಂದೆ, ಎರಡನೇ ಉಳುಮೆಯ ಹಿಂದೆ ನಾವೇನ್ ಮಾಡ್ತೇವೆ ಅಂತೇಳಿ ಒಂದು ಟ್ರೇಯಲ್ಲಿ, ನಮ್ಮ ಅಳದಂಗಡಿ ರೈತೋತ್ಪಾದಕರ ಕಂಪನಿಯ ಟ್ರೇ ಇದೆ, ಸೊ ಅದರಲ್ಲಿ ಸ್ವಲ್ಪ ಮಣ್ಣನ್ನ ಹಾಕಿ ನಾವು ಗದ್ದೆಯ ಕೆಸರನ್ನೇ ತೆಗಿತೇವೆ. ಅದನ್ನ ಆರಿಸಿ ಆ ನಂತರ ಅದರಲ್ಲಿ ಟ್ರೇಯಲ್ಲಿ ಹಾಕಿ ಅದಕ್ಕೆ ಬಿತ್ತನೆಯನ್ನು ಹಾಕಿ ನಾವು ಅದಕ್ಕೆ ಕೆಲವು ಸ್ಪ್ರೇಗಳನ್ನೆಲ್ಲ ಮಾಡ್ತೇವೆ, ಇಂಥ ಪೌಷ್ಟಿಕ ಆಹಾರಗಳನ್ನಲ್ಲಿ ಸ್ಪ್ರೇ ಮಾಡ್ತೇವೆ. ಆ ನಂತರ ಅದನ್ನ ಬೆಳೆದ ನಂತರ ಅದನ್ನ ನಾಟಿಗೆ ನಾವು ತಗೊಂಡೋಗ್ತೇವೆ. ಈಗ ಸಾಂಪ್ರದಾಯಿಕವಾಗಿ ನೇಜಿಯನ್ನು ತಯಾರು ಮಾಡುವುದಕ್ಕೂ ಈ ಟ್ರೇಯಲ್ಲಿ ಮಾಡುವುದಕ್ಕೂ ಏನು ವ್ಯತ್ಯಾಸ? ಟ್ರೇಯಲ್ಲಿ ಆದ್ರೆ ಅದು ಬಹಳ ಚೆನ್ನಾಗಿ ಬೇಗ ಬರ್ತದೆ, ಮತ್ತೆ ಆ ಟ್ರೇಯಲ್ಲಿ ನಾಟಿ ಮಾಡ್ಲಿಕ್ಕೆ ಮಿಷಿನ್ ಅಲ್ಲಿ ನಾಟಿ ಮಾಡ್ಲಿಕ್ಕೆ ಬಹಳ ಸುಲಭ. ಯಾಕಂತ ಹೇಳಿದ್ರೆ ನಾವು ಅದೇ 2 ಗಂಟೆ ಒಳಗಡೆ 1 ಎಕರೆಯನ್ನು ನಾಟಿ ಮಾಡಬಹುದು ಮಿಷಿನರಿಯಲ್ಲಿ. ಸೊ ಅದು ಉತ್ತಮ. ಬಿತ್ತನೆ ಬೀಜದ ಪ್ರಮಾಣ ಕಡಿಮೆ ಸಾಕಾಗ್ತದೆ? ಬಿತ್ತನೆ ಬೀಜ ಕೂಡ ಪ್ರಮಾಣ ಕಡಿಮೆ ಇದೆ. ಸದನ ಒಂದು ಟ್ರೇಗೆ 180 ಗ್ರಾಮ್ಸ್ ಅಂತ ಹೇಳುದು, 150 ಗ್ರಾಮ್ಸ್ ಬಂದ್ರೂ ನಡೀತದೆ. ಮತ್ತೆ ಅದು ನಾಟಿ ಮೇಲೆ ಇದೆ, ನಾವು ಯಾವ ರೀತಿ ನಾಟಿ ಮಾಡ್ತೇವೆ ಅಂತೇಳಿ, ಅದರ ದೂರದಲ್ಲಿ ಇಡಬಹುದು, ಕಡಿಮೆಯಲ್ಲಿ ಇಡಬಹುದು, ಆ ರೀತಿ ಅದು ಮೆಷಿನ್ ಅಲ್ಲಿ ಸೆಟ್ಟಿಂಗ್ ಇದೆ. ಈಗ ಸಾಂಪ್ರದಾಯಿಕವಾಗಿ ಎಷ್ಟು ಅಂತರವನ್ನು ಪಾಲಿಸಬೇಕು? ಸದನ ಒಂದು 1/2 ಫೀಟ್ ಬೆಟರ್. ಈಗ ನಾವು ಅಂದ್ರೆ ಫಸ್ಟ್ ಉಳುಮೆ ಇದು ಮಾಡುವಾಗ, ನಾಟಿ ಮಾಡುವಾಗ 1/2 ಫೀಟ್ನಷ್ಟು ಗ್ಯಾಪ್ ಇದ್ರೆ ಬಹಳ ಬೆಟರ್, ಯಾಕಂದ್ರೆ ನಮಗೆ ಹೋಗ್ಲಿಕ್ಕೆ ಆಗ್ತದೆ, ಕಸ ತೆಗಿಲಿಕ್ಕೆ ಆಗ್ತದೆ, ಅಂತದನ್ನೆಲ್ಲ ಮಾಡಬಹುದು. ಆಮೇಲೆ ಈಗ ಕಳೆ ನಿರ್ವಹಣೆಯಲ್ಲಿ ಈ ಉಳುಮೆಯ ಒಂದು ಪಾತ್ರ ಏನು? ಸರಿಯಾದಂತಹ ಒಂದು ಉಳುಮೆ ಆಯ್ತು ಅಂದ್ರೆ ಕಳೆಯ 1/2 ಭಾಗ ಹತೋಟಿ ಮಾಡಿದ ಹಾಗೆ ಅಂತ ಹೇಳ್ತೀವಿ. ಹೌದು, ಯಾಕಂದ್ರೆ ಅಲ್ಲಿ ಇರ್ಲ ಅಂತೇಳಿ ಎಲ್ಲ ಇದೆ. ಅಂದ್ರೆ ಒಮ್ಮೆ ಉಳುಮೆ ಮಾಡಿ ಅದನ್ನು ಕೊಳಿಲಿಕ್ಕೆ ಬಿಡ್ತೇವೆ, ಆ ನಂತರ ಒಂದು ಸ್ವಲ್ಪ ದಿವಸ ನಂತರ ಪುನಃ ಅದನ್ನು ಉಳುಮೆ ಮಾಡಿ 2 ಸಲ ಬೇಕಾದ್ರೆ ಉಳುಮೆ ಮಾಡಿದ್ರೆ ಈ ಕಳೆ ನಿವಾರಣೆ ಅಲ್ಲಿ ಇರ್ತದೆ. ಮತ್ತೆ ಅದರ ಜೊತೆನಲ್ಲಿ ಈಗ ನಾವು ಇತ್ತೀಚೆಗೆ ಏನು ಅಂತ ಹೇಳಿದ್ರೆ ನಾವು ಕಳೆ ನಾಶಕ ಅಂತೇಳಿ ಒಂದು ಬಳಸ್ತೇವೆ. ಅಂದ್ರೆ ಏನಂತ ಹೇಳಿದ್ರೆ ನಾಟಿ ಮಾಡಿದ ತಕ್ಷಣ ಒಂದು 15 ದಿವಸದಲ್ಲಿ ಅದನ್ನ ಹಾಕಿದ್ರೆ ಸಾತಿ ಅಂತ ಹೇಳಿದ್ರು, ಹೊಯ್ಗೆಯಲ್ಲಿ ಮಿಕ್ಸ್ ಮಾಡಿ ಹಾಕಿದ್ರೆ ಅದು ಕಳೆ ನೀರನ್ನ ಹಾಗೆ ಕಟ್ಟಿ ಇಟ್ಟರೆ ಅದು ಯಾವ್ದು ಕೀಟಗಳ ಇದು ಯಾವ್ದು ವೀಡ್ಸ್ ಹಾಗೆ ಸಾಯ್ತದೆ. ಕಳೆನಾಶಕದ ಉಪಯೋಗದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು, ಇದು ಒಳ್ಳೇದು ಅಂತ ಹೇಳ್ತೀರೋ ಅಥವಾ ಒಳ್ಳೇದಲ್ವಾ? ಆಕ್ಚುಲಿ ಕಳೆನಾಶಕ ಒಳ್ಳೇದಲ್ಲ, ಬಟ್ ಅದ್ರಲ್ಲಿ ಏನು ಅಂತ ಹೇಳಿದ್ರೆ ಅದ್ರಲ್ಲಿ ಎರಡು ಇದೆ. ಒಂದು ನಮ್ಮ ಭತ್ತವನ್ನು ಹಾನಿ ಮಾಡದಂತ ಒಂದು ಕಳೆನಾಶಕ ಇದೆ, ಅದು ಒಂದು ವೇಳೆ ಅಂತದಿದ್ರೆ ಅದನ್ನು ಮತ್ತೆ ಬಳಸಬೇಕು, ಇಲ್ಲದಿದ್ರೆ ಅದ್ರ ಮುಂಚೆ ಬಳಸಿದ್ರೆ ಸರಿ ಆಗ್ತದೆ ಅಂತ. ಹೇಗೆ ಇದನ್ನ ಉಪಯೋಗ ಮಾಡುವ ವಿಧಾನ ಹೇಗೆ, ಮತ್ತೆ ಯಾವ ಹಂತದಲ್ಲಿ ಇದನ್ನ ಉಪಯೋಗ ಮಾಡುವಂತ? ಅದೇ ನಾನು ಹೇಳಿದೆ, 15 ದಿವಸಕ್ಕೆ ಆದ ತಕ್ಷಣ ನಾಟಿ ಆದ್ಮೇಲೆ 15 ದಿವಸಕ್ಕೆ ಯಾವ್ದು ಒಂದು ಇದು ಮಾತ್ರ, ಯಾವ್ದು ಕಳೆಯನ್ನು ನಾಶ ಮಾಡುವಂತ ಮಾತ್ರ ಅದನ್ನ ಹೊಯ್ಗೆಯಲ್ಲಿ ಮಿಕ್ಸ್ ಮಾಡಿ ಬಿಸಾಡುದು, ಗದ್ದೆಗೆ ಬಿಸಾಡುದು. ಅದು ನೀರ್ ನಿಂತರೆ ಮಾತ್ರ ಅದು ವರ್ಕ್ ಆಗ್ತದೆ, ನೀರ್ ನಿಂತರೆ ಅದು ಅಲ್ಲಿ ಅದು ಸಾಯ್ತದೆ, ಇದು ಮೇಲೆ ಇರ್ತದೆ ಭತ್ತ ಏನಾಗುದಿಲ್ಲ ಅಂತ. ಅಂದ್ರೆ ಈಗ ಪ್ರಾರಂಭಿಕ ಹಂತದಲ್ಲಿ ಮಾತ್ರ ಇದು ಸಿಂಪರಣೆ ಮಾಡುವಂತದ್ದು ಅಥವಾ ಆನಂತರದ ಹಂತದಲ್ಲಿ ಮಾಡ್ಲಿಕ್ಕೆ ಆಗ್ತದೆ ಅಥವಾ ಕೈಯಿಂದ ಮಾಡ್ಬೇಕು? ಅದೇ ಪ್ರಾರಂಭಿಕ ಹಂತದಲ್ಲಿ ಮಾತ್ರ 15 ದಿವಸದಲ್ಲಿ ಆಗ್ಬೇಕು. ಇದು 6-7 ದಿವಸ ನಾಟಿದ್ದಾದ್ರೆ ಅದರ ಹಿಂದೆ ಬೇಕಿದ್ರೆ ಮಾಡಬಹುದು, ಅದು ಸ್ವಲ್ಪ ದಿವಸ ಬಿಡ್ಬೇಕು. ಅದು ಎರಡು ಇದಕ್ಕೆ ಕೂಡ, ಭತ್ತಕ್ಕೆ ಇದು ಕೂಡ ಬೀಡಿಗೆ ಕೂಡ ಹಾಗೆ. ಆಮೇಲೆ ಈಗ ಭತ್ತದ ಬೆಳೆಯಲ್ಲಿ ಹಸಿರೆಲೆ ಗೊಬ್ಬರ ಆಗ್ಬಹುದು, ಅಜೋಲ್ ಆಗ್ಬಹುದು, ಇವುಗಳ ಒಂದು ನಿರ್ವಹಣೆ ಮಾಡುವಂತದ್ದು ಅಥವಾ ಹಟ್ಟಿ ಗೊಬ್ಬರದ ಉಪಯೋಗ ಈ ಬಗ್ಗೆ ಹೇಳಿ. ಅದನ್ನು ಉಪಯೋಗ ಮಾಡ್ತಾರೆ, ಬಟ್ ನಮ್ಗೆ ಅಂದ್ರೆ ಹಟ್ಟಿ ಗೊಬ್ಬರ ಹಾಕುವಾಗ ಸ್ವಲ್ಪ ಕಾಸ್ಟ್ಲಿ ಆಗ್ತದೆ. ಒಂದ್ ವೇಳೆ ಅಲ್ಲೇ ಇದೆ, ನಾನೀಗ ಲೀಸ್ ತಕೊಂಡ ಕಾರಣ ಅಲ್ಲಿ ತಕೊಂಡೋಗಿ ಹಾಕ್ಲಿಕ್ಕೆ ಕಷ್ಟ ಆಗ್ತದೆ, ಬಟ್ ಸೆಗಣಿ ನೀರಂತದನ್ನೆಲ್ಲ ಕೊಡಬಹುದು ಅಲ್ಲಿ. ಅದರೊಟ್ಟಿಗೆ ಅಜೋಳ ಬಿಟ್ರೆ ಕಸ ಬರುವುದು ಕೂಡ ಕಡಿಮೆ ಆಗ್ತದೆ. ನೀವು ಯಾವ ರೀತಿ ನಿರ್ವಹಣೆ ಮಾಡ್ತೀರಿ? ನಾನೀಗ ಅದೇ ಒಂದು ಕಸ ತೆಗೆಯುವಂತದ್ದು ಒಂದು ಕೆಲಸ ಮಾಡ್ತೇನೆ, ನಾವೇ ವೈಯಕ್ತಿಕ ಲೇಬರ್ ಆಗಿ ಮಾಡ್ತೇವೆ. ಮತ್ತೆ ಲೇಬರ್ಗೆ ಜಾಸ್ತಿ ಇಂಪಾರ್ಟೆನ್ಸ್ ಅನ್ನ ಕೊಡುದಿಲ್ಲ ಅಲ್ಲಿ, ನಾವೇ ವೈಯಕ್ತಿಕವಾಗಿ ತೆಗಿತೇವೆ ಅಥವಾ ಮಿಷಿನರಿಯನ್ನು ಬಳಕೆ ಮಾಡ್ತೇವೆ. ಈ ಗೊಬ್ಬರದ ನಿರ್ವಹಣೆ ಅಂದ್ರೆ ಯಾವ ರೀತಿ ಮಾಡ್ತೀರಿ ನೀವು? ನಮ್ಮದೇ ಫಸ್ಟ್ ಈಗ ಒಂದು 25 ಕೆಜಿ ಯೂರಿಯಾ, 60 ಕೆಜಿ ಪೊಟ್ಯಾಶ್, ಹಾಗೆ 20 ಕೆಜಿ ಇದನ್ನು ರಾಕ್ ಫಾಸ್ಫೇಟ್ ಅನ್ನ ಹಾಕ್ತೇವೆ. ಆ ನಂತರ ನಾಟಿ ಆದ್ಮೇಲೆ 20 ದಿವಸ ನಂತರ ಪುನಃ ಒಂದು 12 ಕೆಜಿ ಯೂರಿಯಾ ಕೊಡುದು. ಆ ನಂತರ 40 ದಿವಸದ ನಂತರ ಪುನೊಮ್ಮೆ ಗೊಬ್ಬರ ಕೊಡುವನ್ನು ಮಾಡ್ತೇವೆ. ಹಾಗೆ 3 ಬಾರಿ ಗೊಬ್ಬರವನ್ನು ಕೊಡ್ತೇವೆ. ಆಮೇಲೆ ಈಗ ನೀರಿನ ಒಂದು ನಿರ್ವಹಣೆ ಅಂದ್ರೆ ಯಾವ ಮಟ್ಟದಲ್ಲಿ ನೀರನ್ನ ಕಾಪಾಡಬೇಕು ಮಟ್ಟವನ್ನ? ಅದೇ ಒಂದು ಅದೇ ಅದರ ಲೆವೆಲ್ ಅಲ್ಲಿ ಬೇಕು, ಒಂದು ಇಂಚ್ 2 ಇಂಚ್ ನೀರು ಬೇಕು. ಬಿತ್ತನೆಯಲ್ಲಿ ಮಾತ್ರ ವಿವಿಧ ಕ್ರಮ ಇದೆ. ಏನಂತ ಹೇಳಿದ್ರೆ ಫಸ್ಟಿಗೆ ಒಂದು 6 ದಿವಸ ನೀರನ್ನು ನಿಲ್ಲಿಸಬೇಕು, ಆನಂತರ 1 ದಿವಸ ಬಿಡಬೇಕು, ಮತ್ತೆ ಪುನಃ 9 ದಿವಸಕ್ಕೆ ಪುನಃ ನೀರು ಕಟ್ಟಬೇಕು ಅದಕ್ಕೆ, ಆನಂತರ ಮತ್ತೆ 1 ದಿವಸದಲ್ಲಿ ಬಿಡಬೇಕು. ಹಾಗೆ ಒಂದು 3 ಸಲ ಹಾಗೆ ಮಾಡಿದ ನಂತರ ಮತ್ತೆ ಅದು ಬಿತ್ತನೆಯಲ್ಲಿ ಸರಿ ಆಗ್ತದೆ. ಇದರಲ್ಲಿ ಆದ್ರೆ ತೊಂದರೆ ಇಲ್ಲ, ಒಂದು ಹಂತದಲ್ಲಿ ನಿಲ್ಲಿಸಬಹುದು. ಈಟ ಹಾಕುವ ಮುಂಚೆ ಒಮ್ಮೆ ನೀರನ್ನು ಬಿಟ್ಟು ನೀರು ಕಟ್ಟಿ ಈಟ ಹಾಕಿದ್ರೆ ಅದು ಉಳಿತದೆ. ಈಗ ಮಳೆಗಾಲದಲ್ಲಿ ವಿಶೇಷವಾಗಿ ಈಗ ಜೂನ್ ಜುಲೈ ತಿಂಗಳಲ್ಲಿ ಹೆಚ್ಚು ಮಳೆ ಬೀಳುವಂತಹ ಒಂದು ಸಂದರ್ಭದಲ್ಲಿ ಈ ನೀರಿನ ನಿರ್ವಹಣೆ ಸಾಧ್ಯ ಆಗ್ತದೆ ನಿರೀಕ್ಷಿಸಿದ ಹಾಗೆ? ನಿರೀಕ್ಷೆ ಅಂದ್ರೆ ನಾವು ಅದನ್ನ ಆ ಲೆವೆಲ್ ಅನ್ನು ನೋಡಿಕೊಂಡು ಅಲ್ಲಿ ಆಚೆ ಕಟ್ಟ ಬಿಡುವುದನ್ನು ಮಾಡ್ಬೇಕು, ಮತ್ತೆ ಮಳೆ ಬರುವ ಸಿಚುವೇಶನ್ಸ್ ಅನ್ನು ನೋಡಿ ಆದಷ್ಟು ಅದನ್ನ ನೀರು ಕಡಿಮೆ ಲೆವೆಲ್ ಅಲ್ಲಿ ಇದ್ರೆ ಅದು ಸರಿ ಆಗ್ತದೆ. ಈ ಬದುಗಳನ್ನೆಲ್ಲ ಈ ಏಡಿಗಳೆಲ್ಲ ತೊಂದರೆ ಕೊಡುದಿಲ್ವಾ? ಅದು ಬದುಗಳನ್ನು ಕೊಡೋದಿಲ್ಲ, ಒಂದು ಕಟ್ಟ ಬಂದಾಗ ಕೊಡ್ತದೆ ಅದು. ಆದ್ರೂ ಅದನ್ನ ಕೆಲವು ಸೊಪ್ಪುಗಳನ್ನೆಲ್ಲ ಹಾಕಿದ್ರೆ ಸಾಂಪ್ರದಾಯಿಕವಾಗಿ ಅದು ಅದ್ರ ಹೆಸರು ಗೊತ್ತಿಲ್ಲ, ಜನರಲಿ ಅದನ್ನು ಇಡ್ತಾರೆ ಜನರಲಿ. ಅಥವಾ ಅದು ಅದೇ ನನ್ಗೆ ಹೆಸರು ಗೊತ್ತಿಲ್ಲ ಅದನ್ನ. ಆಮೇಲೆ ಬೇರೆ ಏನೇನು ಕೀಟ ಮತ್ತು ರೋಗಗಳು ಬಾಧಿಸ್ತವೆ ಮತ್ತು ಎಷ್ಟರ ಮಟ್ಟಿಗೆ ಹಾನಿ ಉಂಟು ಮಾಡ್ತವೆ ಮತ್ತು ಇವುಗಳ ನಿರ್ವಹಣೆ ಎಲ್ಲ ಹೇಗೆ? ಅದೇ ಒಂದು ನಾವು ನಾನು ಆಗ ಹೇಳಿದಾಗೆ ಅದನ್ನು ಪ್ರತಿ ಟೈಮ್ ಅಲ್ಲಿ ಹೋಗಿ ಅಬ್ಸರ್ವ್ ಮಾಡಬೇಕು ಗದ್ದೆಯನ್ನ. ಈಗ ಸ್ವಲ್ಪ ಚೇಂಜಸ್ ಆದರೂ ಕೂಡ ಅದನ್ನ ಅದಕ್ಕೆ ಸಂಬಂಧಪಟ್ಟಾಗಿ ನಾವು ಕೃಷಿ ಇಲಾಖೆಗೆ ಫೋಟೋ ತೆಗೆದು ಕಳಿಸಿದ್ರೆ ಅದನ್ನು ಬೇಕಾದ್ರೆ ಹೇಳ್ತಾರೆ. ಜಾಸ್ತಿಯಾಗಿ ಹೆಚ್ಚಾಗಿ ಬರೋದಿಲ್ಲ, ಒಂದು ಕಿನಾಲ್ಫಾಸ್ ಒಂದು ಸ್ಪ್ರೇ ಮಾಡ್ಲಿಕ್ಕೆ ಬರ್ತದೆ ಅದು ದೊಡ್ಡ ಇದಕ್ಕೆ. ಮತ್ತೊಂದು ಯಾವುದು ರಾಸಾಯನಿಕ ಅಲ್ಲದಿದ್ರು ಕೂಡ ಬಂಬು ಅನ್ನುವಂಥದ್ದೊಂದು ಬರ್ತದೆ ಲಾಸ್ಟ್ಗೆ, ಅದಕ್ಕೆ ನಾವು ಸಾವಯವವಾಗಿ ಮೆಲಾಥಲಿನ್ ಅಂತೇಳಿ ಬರ್ತದೆ ಅದನ್ನ ಹಾಕಬಹುದು. ಅಂದ್ರೆ ಅದು ಸ್ಮೆಲ್ಲಿಗೆ ಮಾತ್ರ, ಅದು ವಿಷಪೂರಿತ ಅಲ್ಲ, ಸ್ಮೆಲ್ ಅಲ್ಲಿ ಓಡಿ ಹೋಗ್ತದೆ ಅಷ್ಟೇ. ಬೇರೆ ಈಗ ಬೆಂಕಿ ರೋಗವು ಅಥವಾ ಒಂದು ಕಾಂಡ ಕೊರಿಯುವಂತ ಹುಳದ ಸಮಸ್ಯೆ ಎಲ್ಲ ಬರೋದಿಲ್ಲ? ಬೆಂಕಿ ರೋಗಕ್ಕೆ ಈಗ ಬಹುಶಃ ಕೃಷಿ ಇಲಾಖೆಯಲ್ಲಿ ಅದಕ್ಕೆ ಒಂದು ಹುಡಿಯನ್ನ ಕೊಡ್ತಾರೆ ಅವರು ಮುಂಚೆ, ಅದನ್ನು ಟ್ರೇಗೆ ಹಾಕುವಾಗನೇ ನಾವು ಅದನ್ನ ಹಾಕಿದ್ರೆ ಆಯ್ತು, ಅದ ಕಾರಣ ಅದು ಬರುವುದಿಲ್ಲ. ಮತ್ತೆ ಎಂತಾದಿದ್ರೆ ಬರ್ತದೆ, ನಾವು ಅವಾಗ ಹೋಗ್ಬೇಕಷ್ಟೇ. ಈಗ ಬೆಂಕಿ ರೋಗ ಅಂದ್ರೆ ಹೇಗೆ ಇರ್ತದೆ ಮತ್ತು ಇದರ ನಿರ್ವಹಣೆ ಮಾಡೋದೆಲ್ಲ ಹೇಗೆ? ಅದೇ ಅಸೊಂದು ಕೆಂಪು ಕಲ್ಲು ನನಗೆ ಇಷ್ಟವರೆಗೆ ಅದರ ಅನುಭವ ಆಗ್ಲಿಲ್ಲ. ನಾನು ಒಂದು 3 ಸಲ 4 ವರ್ಷದಲ್ಲಿ ಕೃಷಿ ಮಾಡುವಾಗ ನನಗೆ ಅಂತ ಅನುಭವ ಆಗ್ಲಿಲ್ಲ. ಒಂದೇನು ಅಂತ ಹೇಳಿದ್ರೆ ಕಾಂಡ ರೋಗ ಒಂದು ಕಂಡು ಬಂದಿದೆ, ಅದಕ್ಕೆ ಕಿನಾಲ್ಫಾಸ್ ಅನ್ನ ಸ್ಪ್ರೇ ಮಾಡ್ಲಿಕ್ಕೆ ಹೇಳಿದ್ದಾರೆ, ಅದನ್ನು ಮಾಡಿದ್ದೇನೆ. ಆಮೇಲೆ ಒಂದು ಎಕರೆ ಪ್ರದೇಶದಲ್ಲಿ ಭತ್ತ ಬೆಳೆಯುವುದಿದ್ರೆ ಎಷ್ಟು ಇಳುವರಿಯನ್ನ ನಿರೀಕ್ಷೆ ಮಾಡಬಹುದು ಮತ್ತು ಇಳುವರಿಯ ಮೇಲೆ ಪ್ರಭಾವ ಬೀರುವಂತಹ ಅಂಶಗಳಲ್ಲಿ ಏನೇನು? ಇವರು ಸಾಧಾರಣ ಕೃಷಿ ಇಲಾಖೆಯವರ ಇದರ ಪ್ರಕಾರ ಏನು ಅಂತ ಹೇಳಿ, ಸಾಧಾರಣ 20 ಸಾಧಾರಣ ಕ್ವಿಂಟಲ್ ಭತ್ತ ಬರಲೇಬೇಕು ಅಂತ ಹೇಳಿದೆ. ಬಟ್ ಅಷ್ಟು ಬರೋದಿಲ್ಲ, ಯಾಕಂದ್ರೆ ನಾವು ವೈಯಕ್ತಿಕವಾಗಿ ಮಾಡೋದು ಮತ್ತೆ ಫಸ್ಟಿನ ಮಳೆ ಬಂದಾಗ ಅದು ವೀಟ್ ಎಲ್ಲ ಹೋಗ್ತದೆ ಅದೆಲ್ಲ ಇದೆ. ಆದ್ರೂ ಸಾಧಾರಣ ಮಿನಿಮಮ್ ಆಗಿ ರನ್ ಮಾಡುವಷ್ಟು ಬರ್ತದೆ. ಜನರಲ್ಲಿ ಎಷ್ಟು ಬರ್ತದೆ ಸಾಮಾನ್ಯ? ಸಾಧಾರಣ ನನಗೆ ಒಂದು 6-7 ಕ್ವಿಂಟಲ್ ಫಸ್ಟ್ ಇದಕ್ಕೆ ಬಂದಿದೆ. ಎರಡನೇದಕ್ಕೆ ಸ್ವಲ್ಪ ಕಡಿಮೆ ಆಗ್ತದೆ, ಯಾಕಂದ್ರೆ ನಾನು ಬಿತ್ತುದು, ಯಾಕಂದ್ರೆ ನೀರಿನ ಸಮಸ್ಯೆ ಇದೆ, ಆದ ಕಾರಣ ಎರಡನೇದಕ್ಕೆ ಅದಕ್ಕಿಂತ ಕಡಿಮೆ ಬರ್ತದೆ. ಇಳುವರಿಯನ್ನ ಹೆಚ್ಚು ಮಾಡ್ಲಿಕ್ಕೆ ಗೊಬ್ಬರ ಜಾಸ್ತಿ ಮಾಡೋದೇ ಒಂದೇ ಉಪಾಯವೋ ಅಥವಾ ಬೇರೆ ಏನಾದರೂ ನಿರ್ವಹಣಾ ಕ್ರಮ ಇದೆಯಾ? ಅದೇ ಇಳುವರಿ ಒಂದು ಕಳೆ ಕೀಳೋದು ಕೂಡ ಬಹಳ ಮುಖ್ಯ, ಕಳೆ ಕೀಳೋದು ಕೂಡ ಬಹಳ ಮುಖ್ಯ. ಅದ್ರ ಜೊತೆನಲ್ಲೇ ಗೊಬ್ಬರ ಹಾಕ್ಬೋದು, ಗೊಬ್ಬರ ಹಾಕಿದ್ರೆ ಇಳುವರಿಯನ್ನ ಜಾಸ್ತಿ ಮಾಡಬಹುದು. ಆಮೇಲೆ ಸುಜಿತ್ ರಾವ್ ಅವರು ಈಗ ಯಾಂತ್ರೀಕರಣದ ಬಗ್ಗೆ ನೀವು ಮಾತನಾಡಿದ್ರಿ, ಹಳದಂಗಡಿ ರೈತ ಉತ್ಪಾದಕ ಕಂಪನಿಯ ಮೂಲಕ ಸಾಕಷ್ಟು ಯಂತ್ರಗಳನ್ನ ಬಾಡಿಗೆಯಿಂದ ಕೊಡ್ತಾರೆ ಅಂತ ಕೇಳಿದೀವಿ, ಇದರ ಬಗ್ಗೆ ಹೇಳಿ, ಇದರ ಉಪಯೋಗ ಹೇಗೆ ಆಗ್ತಾ ಇದೆ ರೈತರಿಗೆ? ಇದರಲ್ಲಿ ಹಳದಂಗಡಿ ರೈತ ಉತ್ಪಾದಕರ ಕಂಪನಿಯಲ್ಲಿ ಆಗ್ತಾ ಇದೆ, ತುಂಬಾ ಉಪಯೋಗ ಆಗ್ತಾ ಇದೆ. ಒಂದು ಟ್ರ್ಯಾಕ್ಟರ್ ಉಪಯೋಗ ಬಹಳಷ್ಟು ಇದೆ, ಬಹುಶಃ ಸಾಧಾರಣ 300-400 ಗಂಟೆ ಎಲ್ಲ ಒಂದು ಸೀಸನ್ ಅಲ್ಲಿ ಟ್ರ್ಯಾಕ್ಟರ್ ಹೋಗ್ತದೆ. ಮತ್ತೆ ಇದು ರೈತರಿಗೆ ಕೂಡ ಪ್ರಯೋಜನ ಆಗಿದೆ. ಹಿಂದೆ CHS ಬೇರೆ ಕಡೆಯಲ್ಲೆಲ್ಲ ಇತ್ತು, ಅದು ಅಷ್ಟು ಪೂರಕವಾಗಿ ಸಿಗ್ತಾ ಇರಲಿಲ್ಲ. ನಮ್ಮ ಹಳದಂಗಡಿ ಕಂಪನಿ ಬಂದ ಮೇಲೆ ಸ್ವಲ್ಪ ಜಾಸ್ತಿ ರೈತರನ್ನ ರೀಚ್ ಮಾಡುವ ಕೆಲಸ ಆಗಿದೆ, ಮತ್ತೆ ಹೆಚ್ಚಿನವರು ಮಿಷಿನರಿಗೆ ಹೋಗುವಂತ ಸನ್ನಿವೇಶ ಇದೆ. ಈಗ ಈ ರೈತ ಉತ್ಪಾದಕ ಕಂಪನಿ ಅಂದ್ರೆ ಯಾವ ರೀತಿ ಅದು ಕೆಲಸ ಮಾಡುವಂತಹದ್ದು ಮತ್ತು ರೈತರಿಗೆ ಇದರಿಂದ ಯಾವ ರೀತಿ ಉಪಯೋಗ ಆಗ್ತದೆ? ರೈತರಿಗೆ ಒಂದು ಕಡಿಮೆ ರೇಟಿನಲ್ಲಿ ಬಾಡಿಗೆಗೆ ಸಿಗ್ತದೆ ಒಂದು, ಮತ್ತೊಂದು ಆ ಕಾಲಕ್ಕೆ ಕ್ರಮೇಣವಾಗಿ ಅದು ಸಿಗ್ತದೆ, ಅದು ಕೂಡ ಬಹಳ ಮುಖ್ಯ. ನಾನು ಟ್ರ್ಯಾಕ್ಟರ್ ಇದೊಂದು ಮಾತ್ರ ಹೇಳಿದೆ, ಹಾಗೆ ಭತ್ತ ನಾಟಿ ಇದು ಕೂಡ ಇದೆ ಮಿಷಿನ್. ಸಾಧಾರಣ ಇದು 750 ರೂಪಾಯಿಗೆ ಗಂಟೆಗೆ, ಅಂದ್ರೆ ತೋಟಗಾರಿಕೆ ಇಲಾಖೆ ನಿಗದಿ ಮಾಡಿದ್ದು, ಅದನ್ನ ಕೊಟ್ರೆ ಅಷ್ಟು ಜನರಿಗೆ ಅಲ್ಲಿ ನಾಟಿ ಮಾಡ್ಲಿಕ್ಕೆ ಆಗ್ತದೆ. ಸೊ ಅದರದೊಂದು ಉಪಯೋಗ ಇದೆ. ಈ ಇಂಧನದ ಬೆಲೆ ಏರ್ತಾ ಇರ್ತದೆ 100-110 ಒಳಗೆ, ಈ ಒಂದು ಹಿನ್ನೆಲೆಯಲ್ಲಿ ನೋಡಿದ್ರೆ ಬಾಡಿಗೆಯನ್ನು ಕೂಡ ಹೆಚ್ಚು ಮಾಡುವ ಸಾಧ್ಯತೆ ಇದೆಯಾ? ಸಾಧ್ಯತೆ ಇದೆ, ಬಟ್ ಈಗ ಅದು ರೈತ ಉತ್ಪಾದಕರ ಕಂಪನಿ ಆದ ಕಾರಣ ಅದನ್ನ ಮಾಡ್ತಾ ಇಲ್ಲ, ನಾವು ಹಿಂದಿನ ಎಷ್ಟಿದೆ ಅದನ್ನೇ ನಡೆಸಿಕೊಂಡು ಹೋಗ್ತಾ ಇದ್ದೇವೆ. ಆಮೇಲೆ ರೈತರು ಸಂಘಟಿತರಾಗುವಂತಹ ಒಂದು ಅಗತ್ಯ ಏನು ಮತ್ತು ಸಂಘಟಿತರಾಗುವುದರಿಂದ ಏನು ಉಪಯೋಗ ಇದೆ? ರೈತರು ಸಂಘಟನೆ ಆಗುದ್ರಿಂದ ಇಂಥದ್ದೆಲ್ಲ ಹೊಸ ಹೊಸ ಕಂಪನಿಗಳು ಮಾಡಬಹುದು, ಮತ್ತೆ ಅವರಿಗೆ ಪ್ರಯೋಜನ ಬರ್ತದೆ. ಏನು ಅಂತ ಹೇಳಿದ್ರೆ ಮಿಷಿನರಿ ಕಡಿಮೆ ಬಾಡಿಗೆ ರೇಟ್ ಅಲ್ಲಿ ಸಿಗ್ತದೆ, ಅನಂತರ ಗೊಬ್ಬರವನ್ನು ಕೊಡಬಹುದು, ಮೈಲ್ತೂತು ಇಂಥದ್ದೆಲ್ಲ ಬೇಕಾದದ್ದು ಆ ಕಂಪನಿ ಮುಖಾಂತರ ಕಡಿಮೆ ರೇಟ್ ಅಲ್ಲಿ ಸಿಗ್ತದೆ. ಅದಕ್ಕೆ ರೈತರು ಸಂಘಟನೆ ಆದ್ರೆ ಇಂಥದ್ದು ಲಾಭ ಇದೆ. ಆಮೇಲೆ ಇನ್ನೊಂದು ಹೇಳುವಂತಹದ್ದು ಅಂತಂದ್ರೆ, ಈಗ ರೈತರ ಮಕ್ಕಳು ಕೃಷಿಯಲ್ಲಿ ತೊಡಗಿಸಿಕೊಳ್ತಾ ಇಲ್ಲ, ಅವರು ಬೇರೆ ಉದ್ಯೋಗಕ್ಕೆ ಹೋಗ್ತಾ ಇದ್ದಾರೆ ಅಂತ ಹೇಳಿ, ನಿಮ್ಮ ಅನುಭವ ಮತ್ತು ನಿಮ್ಮ ಅನಿಸಿಕೆ ಏನು? ನನ್ನ ಅನುಭವ ಏನು ಅಂತ ಹೇಳಿದ್ರೆ, ನಾನು ಕೂಡ ರೈತರ ಮಗನೇ. ನಾನು ಅದರಲ್ಲೂ ಕೂಡ ಈ ಕಮರ್ಷಿಯಲ್ ಕ್ರಾಪ್ಸ್ ಅನ್ನು ಬಿಟ್ಟು ಭತ್ತ ಕೃಷಿಗೆ ಬಂದಿದ್ದೇನೆ, ಆಹಾರದ ಬೆಳೆ ಬೇಕು ಅಂತ ಹೇಳಿ ಬಂದಿದ್ದೇನೆ. ಮತ್ತೊಂದು ಇದರಲ್ಲಿ ನಾನು ಹೇಳಬೇಕಾದಂತ ಅಂಶ ಏನು ಅಂತ ಹೇಳಿದ್ರೆ, ಬಹುಶಃ ಕಳೆದ ಲಾಕ್ಡೌನ್ ಅಲ್ಲಿ ನನಗೆ ಸಾಧಾರಣ 1-2-3 ವರ್ಷದಲ್ಲಿ ಒಂದು ಫುಲ್ ಲಾಕ್ಡೌನ್ ಆದರೂ ಕೂಡ ಮನೆಗೆ ಊಟ ಮಾಡುವಂತ ಅನ್ನ ನನಗೆ ಇದೆ. ಅದೊಂದು ಬಹಳ ಒಂದು ವಿಶೇಷವಾದಂತ ಇದು. ಮತ್ತೆ ನಾನು ಹೇಳಿದಾಗೆ ಲಾಕ್ಡೌನ್ ಬಂದ ತಕ್ಷಣ ನಾವು ಟ್ರ್ಯಾಕ್ಟರ್ ಅಲ್ಲಿ ಕೆಲವು ಕಡೆ ಹೋಗ್ತಾ ಇದ್ದೇವೆ, ಅವಾಗ ತುಂಬಾ ಜನ ಯುವಕರು ಕೃಷಿ ಮಾಡ್ಲಿಕ್ಕೆ ಬಂದಿದ್ದಾರೆ. ಬೇರೆ ಅಂದ್ರೆ ಲೀಸ್ ತಗೊಂಡು ಮಾಡುವಂತವ್ರು ತುಂಬಾ ಜನ ಇದ್ದಾರೆ. ಸವರ್ನಲ್ಲಿ ಸಾಧಾರಣ ನಮ್ಗೆ ಒಂದು 150 ಗಂಟೆ ಅಲ್ಲಿಯ ಯುವಕರು ಟೀಮ್ ಮಾಡಿಕೊಂಡು ಉಳುಮೆ ಮಾಡಿದ್ದಂತದ್ ನಾವು ನೋಡಿದ್ದೇವೆ. ಈಗ ಭತ್ತದ ಬೆಳೆಯುವಂತಹ ಒಂದು ಪ್ರದೇಶವನ್ನ ಹಡಿಲು ಬಿಡುವಂತಹ ಒಂದು ಪ್ರವೃತ್ತಿಯು ಕೂಡ ಕೆಲವೊಂದು ಕಡೆ ನಾವು ನೋಡ್ತಾ ಇದ್ದೀವಿ. ಈ ಹಡಿಲು ಬಿಡುವುದರಿಂದ ಮಣ್ಣು ಹಾಳಾಗ್ತದೆ ಮತ್ತೆ ಮುಂದಕ್ಕೆ ಕೃಷಿ ಮಾಡುವುದಕ್ಕೆ ಸಾಧ್ಯ ಆಗುವುದಿಲ್ಲ ಅನ್ನುವಂತ ಒಂದು ಮಾತು ಕೂಡ ಇದೆ, ನಿಮ್ಮ ಅನುಭವ ಏನ್ ಹೇಳ್ತದೆ? ಅದೇ, ಯಾಕಂದ್ರೆ ಕೃಷಿ ಇಲಾಖೆ ಪ್ರಕಾರ ಏನಂತ ಹೇಳಿ, ಎಲ್ಲಿಯಾದ್ರೂ ಹಡಿಲು ಬಿದ್ರೆ ಸಾಧಾರಣ 5 ವರ್ಷಕ್ಕಿಂತ ಜಾಸ್ತಿ ಬಿದ್ರೆ ಅವರಲ್ಲಿ ಸುಣ್ಣ ಹಾಕಿ ಇದು ಹದ ಮಾಡಬೇಕು ಅಂತ ಹೇಳಿದೆ. ಅದರಲ್ಲೇ ತೋರಿಸ್ತದೆ ಏನು ಅಂತ ಹೇಳಿದ್ರೆ, ಹಡಿಲು ಬಿದ್ರೆ ಅದು ಮಣ್ಣು ಹಾಳಾಗ್ತದೆ ಅಂತ ಹೇಳಿ. ಸೊ ಅದನ್ನ ಹೀಗೆ ಯುವಕರೆಲ್ಲ ಬಂದ್ರೆ ಅದನ್ನು ಮಾಡಿದ್ರೆ ಒಳ್ಳೇದು, ಉತ್ತಮವಾಗಿ ಬೆಳೆ ಮಾಡಬಹುದು. ಪರ್ಯಾಯವಾಗಿ ಏನು ಮಾಡಬಹುದು? ಈಗ ಭತ್ತ ಬೆಳೆಯುವಂತಹ ಪ್ರದೇಶದಲ್ಲಿ ಬೇಸಿಗೆಯಲ್ಲಿ ಅದನ್ನ ಹಾಗೆ ಬಿಟ್ಟು ಬಿಡ್ತೀವಿ, ಏನು ಹಾಕುವುದಿಲ್ಲ ಅಲ್ಲಿ, ಆ ದ್ವಿದಳ ಧಾನ್ಯದ ಬೆಳೆಯನ್ನ ಬೆಳೆಯುವುದಕ್ಕೆ ಅವಕಾಶ ಇದ್ರೂ ಕೂಡ ಹಾಕುವುದಿಲ್ಲ ಅಂತ. ಅದೇ, ಅದನ್ನ ಹಾಕ್ಬೋದು, ದ್ವಿದಳ ಧಾನ್ಯ ಹಾಕಿದ್ರೆ ಅಥವಾ ಜೋಳ ಇಂಥದ್ದೆಲ್ಲ ಹಾಕಿದ್ರೆ ಅದು 60 ಡೇಸ್ ಅಲ್ಲಿ ಬರುವಂತದ್ದು. ಸೊ ಅಂತದನ್ನೆಲ್ಲ ಮಾಡ್ಬೇಕು, ಮಾಡಿದ್ರೆ ಭತ್ತಕ್ಕೆ ಕೂಡ ಮತ್ತೆ ಮುಂದಿನ ದಿವಸಗಳಲ್ಲಿ ಪ್ರಯೋಜನ ಇದೆ. ಈ ಕಾಡು ಪ್ರಾಣಿಗಳ ಹಾವಳಿ ಕೃಷಿ ಭೂಮಿಗೆ ಇಲ್ವಾ? ಕಾಡು ಪ್ರಾಣಿಗಳದಿದೆ,